ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆ, ಅಧಿಸೂಚನೆ ಪ್ರಕಟ. ಮತ್ತು ಮೈಸೂರು ಜಿಲ್ಲೆಯಲ್ಲಿ ಭೀಕರ ಅಪಘಾತ, 10 ಮಂದಿ ದುರ್ಮರಣ, ಮೃತ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಅರುಣ್ಯ ಫೌಂಡೇಶನ್ ಹಾಗೂ ದಾಸ್ ಕುಡ್ಲೆ ಇವೆಂಟ್ಸ್ ಪ್ರಸ್ತುತಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಲ್ ಚಾಂಪಿಯನ್ಸ್ 2023 May 31, June 1 ಮಂಗಳೂರು ಪುರಭವನದಲ್ಲಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಪಶು ಆಹಾರ ತಯಾರಿಕೆಯ ಕುರಿತು ದಿವಾಣ ಗೋವಿಂದ ಭಟ್ ಅವರೊಂದಿಗಿನ ಸಂದರ್ಶನವನ್ನು. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ದಿವಾಣ ಗೋವಿಂದ ಭಟ್ ಅವರು. ದಿವಾಣ ಗೋವಿಂದ ಭಟ್ ಅವರು ತಮ್ಮದೇ ಸ್ವಂತ ಉದ್ಯಮವನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ಕೃಷಿಕರಿಗಾಗಿ. ಅವರದೇ ಆದಂತಹ ಪಶು ಆಹಾರ ಉತ್ಪಾದನಾ ಒಂದು ಘಟಕ ಇದೆ, ಅದರಲ್ಲಿ ಅವರು ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಅದನ್ನು ಕರ್ನಾಟಕ ರಾಜ್ಯದಾದ್ಯಂತ ಅದರ ವ್ಯಾಪ್ತಿಯನ್ನು ಅವರು ಹೊಂದಿದ್ದಾರೆ. ಅವರ ಹತ್ರ ಇವತ್ತು ನಾವು ಈ ಹೈನುಗಾರಿಕೆಯ ಒಂದು ಸ್ಥಿತಿಗತಿಯ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಬಹುಶಃ 3 ದಶಕಗಳಿಂದ ಈ ಹೈನುಗಾರಿಕೆಯ ಅಂತ ಹೇಳಿದರೆ ಪಶು ಆಹಾರದ ಉದ್ಯಮದಲ್ಲಿ ಇದ್ದೀರಿ. ಹೌದು. ಒಟ್ಟಾರೆಯಾಗಿ ಕರ್ನಾಟಕದ ಒಟ್ಟು ಚಿತ್ರಣದಲ್ಲಿ ನೋಡುತ್ತಿದ್ದರೆ ಮುಖ್ಯವಾಗಿ ಹೈನುಗಾರಿಕೆ ಅನ್ನುವಂಥದ್ದು ಯಾವ ಸ್ಥಿತಿಯಲ್ಲಿ ಉಂಟು ಸರ್? ನಿಜವಾಗಿ ಈಗ ಹೇಳುದಿದ್ರೆ ಸ್ವಲ್ಪ ಸಮಯದಿಂದ ಹೈನುಗಾರಿಕೆ ತುಂಬ ಕಷ್ಟಕರವಾಗಿಯೇ ಇದೆ. ಯಾಕೆ ಅಂತ ಹೇಳಿದರೆ ಹೈನುಗಾರಿಕೆ ನಮಗೆ ಅನಿವಾರ್ಯವೂ ಹೌದು, ಹಾಗೆ ಆ ಹೈನುಗಾರರಿಗೆ ತುಂಬ ಕಷ್ಟ ನಷ್ಟಗಳು ಪಾಪ ಬರ್ತಾನೆ ಇದೆ. ಅದರ ಬಗ್ಗೆ ನಮಗೆ ಈಗಲ್ಲ, ಈ ನಮ್ಮ ಘಟಕ ಅಂದರೆ ನಾವೀ ಪಶು ಆಹಾರ ತಯಾರಿಕಾ ವ್ಯವಸ್ಥೆಗೆ ಬರುವಂದಲ್ಲೇ ಇದರ ಬಗ್ಗೆ ನಾನು ಚಿಂತೆ ಮಾಡಿದವನೇ. ಯಾಕೆಂಥೇಳಿದ್ರೆ ನಿಜವಾಗಿ ಅವರಿಗೆ ಪ್ರಥಮವಾಗಿ ಬೇಕಾದ್ದು ಗುಣಮಟ್ಟದ ಪಶು ಆಹಾರ. ಹೆಚ್ಚಿನ ಸಮಯದಲ್ಲಿ ಆಗುವಂಥದ್ದು ಯಾಕೆಂದರೆ ಗುಣಮಟ್ಟ ಹೆಚ್ಚಿನ ಕಂಪನಿಯವರು ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿಯೇ. ಅದಕ್ಕೆ ಮೂಲ ಕಾರಣ ಬರೀ ಪಶು ಆಹಾರ ತಯಾರಕರು ಅಂತ ಮಾತ್ರ ನಾನು ದೂಷಿಸುವುದಿಲ್ಲ. ಅದರಲ್ಲಿ ಹೈನುಗಾರರು ಕಮ್ಮಿ ಕ್ರಯದ್ದು ಕೇಳುವುದು ಒಂದು ಕಾರಣ. ಅದರಲ್ಲಿ ಪ್ರಥಮವಾಗಿ ಹೈನುಗಾರರ ಮತ್ತು ನಮ್ಮೊಳಗಿನ ಮಿಡ್ಲ್ ಮ್ಯಾನ್ ಅಂತ ಹೇಳುವ ಈ ವಿತರಕರು ಇರ್ತಾರಲ್ಲ, ಅವರದ್ದು ಮೇನ್ ದೋಷ. ಯಾಕೆ ಅಂತ ಹೇಳಿದರೆ ಅವರು ಕಡಿಮೆ ರೇಟಿಂದ ಮಾರಲಿಕ್ಕೆ ಬಯಸ್ತಾರೆ. ಅಂದರೆ ನೀವು ಅಷ್ಟು ರೇಟಿಂದಲ್ಲ ಆದರೆ ತಗೊಳ್ಳೋರು ಯಾರೂ ಇಲ್ಲ, ನಿಮಗೆ ಕಡಿಮೆದು ಕೊಡಿ, ಕಡಿಮೆದು ಕೊಟ್ಟರೆ ತಗೊಳ್ತೇವೆ ಅಂತ. ಯಾವುದೇ ಪಶು ಆಹಾರ ಇರಲಿ, ಪಶು ಆಹಾರ ಅಂತ ಹೇಳೋದಲ್ಲ ನಾನು, ಪ್ರತಿ ಆಹಾರವು ಯಾವುದನ್ನು ನೀವು ತಯಾರಿಸ್ತೀರಾ ಅದರ ಕಚ್ಚಾ ವಸ್ತುವಿನ ರೇಟಿಂದ ಕಡಿಮೆಯಲ್ಲಿ ಉತ್ಪಾದನೆ ಆದಂತಹ ರೆಡಿ ಪ್ರಾಡಕ್ಟ್ ಸಿಗಬೇಕು ಅಂತಾದರೆ ಸಾಧ್ಯ ಇಲ್ಲ ಅಂತ ಹೇಳೋದು ಅವರಿಗೂ ಗೊತ್ತುಂಟು, ಇವರಿಗೆ ಮೀಡಿಯೇಟರ್ಗಳಿಗೆ ಗೊತ್ತುಂಟು, ನಮಗಂತೂ ಅನುಭವ ಯಾಕಂದರೆ ಇದ್ದೇ ಇರ್ತದೆ. ಸಹಜವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಆದರೆ ಏನು ಮಾಡಬೇಕು, ಸರ್ವೈವಲ್. ಯಾವುದು ಪಶು ಆಹಾರ ತಯಾರಕ ಒಬ್ಬ ಉಳಿಬೇಕು ಅಂತೇಳಿ ಮಾರ್ಕೆಟಲ್ಲಿ ತಂದು ವ್ಯಾಪಾರ ಆಗಬೇಕು ಅಂತೇಳುವ ಒಂದು ಪ್ರಯತ್ನ ಹೊಂದಿರ್ತದೆ. ಕೊನೆಗೆ ಅವನ ಮಾತು ಕೇಳಿಕೊಂಡು ಕಮ್ಮಿ ಗುಣಮಟ್ಟದಂತಹ ಏನಾದರೂ ದೊರಕುವಂದಲ್ಲಿ ಅದಕ್ಕೆ ನಾವು ಒಂದು ಇಂಗ್ಲೀಷ್ನಲ್ಲಿ ಅಡಲ್ಟ್ರೇಷನ್ ಅಂತ ಹೇಳ್ತೇವೆ. ಅಂದರೆ ಯಾವುದೇ ಪಶು ಆಹಾರದ ತಯಾರಿಕೆ ಇರಲಿ, ನಿಮಗೆ ಈಗ ನಾವು ಮನುಷ್ಯರು ತಿನ್ನುವಂಥ ಆಹಾರದ ಗುಣಮಟ್ಟವನ್ನು ಎಲ್ಲಿವರೆಗೂ ಇಳಿಸ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲ ಕೆಲವು ಆಶ್ಚರ್ಯ ಆಗ್ಬೋದು. ಅದು ಗೊತ್ತಿರುತ್ತದೆ, ಸಾಧಾರಣ ಎಲ್ಲರಿಗೂ ಗೊತ್ತುಂಟು. ನಮ್ಮಲ್ಲಿಯೂ ಹಾಗೆ ಈಗ ಅದಕ್ಕೆ ಮೇಜ್ ಅಂತ ಹೇಳಿದೆ, 3,300 ಕ್ಯಾಲರಿ ಎನರ್ಜಿ ಇರ್ತದೆ ಅದರಲ್ಲಿ. ಆ ಮೇಜ್ ಪೌಡ್ರ್ ಅಂತ ಹೇಳೋದೊಂದು ಮಾರ್ಕೆಟಲ್ಲಿ ಎಲ್ಲಿವರೆಗೆ ಆಗಿದೆ ಅಂದರೆ 25-26 ರೂಪಾಯಿ ಒಂದು ಕೆಜಿಗೆ ಇರುವಂಥ ಮೇಜ್ ಪೌಡ್ರು 23 ರೂಪಾಯಿಗೆ ಕೆಜಿಗೆ ಇವನಿಗೆ ಸಿಗ್ತದೆ ಅಂಗಡಿಯವನಿಗೆ. ಅವನು 23-24 ರೂಪಾಯಿಗೆ ಮಾರ್ತಾನೆ. ಅಂದರೆ ಅದರಲ್ಲಿ ಹೇಗೆ ಸಾಧ್ಯ? ಯಾಕೆಂದರೆ ಹೈನುಗಾರಿಗೆ ಗೊತ್ತುಂಟು ಮೇಜಿಗೆ ರೇಟ್ ಜಂಪ್ ಆಗಿದೆ ಅಂತ, ಆದರೆ ಎಲ್ಲರಿಗೂ ಗೊತ್ತಿರೋದಿಲ್ಲ. ಪಾಪ ಬಡವರು ಇರ್ತಾರೆ, ಕಮ್ಮಿ ಕಮ್ಮಿ ಅಂತ ಹೇಳಿ ತೊಗೊಂಡಿರ್ತಾರೆ. ಆದರೆ ಈ ಆಹಾರದ ಗುಣಮಟ್ಟವನ್ನು ಇದು ಮಾಡುವಂತಹ ಅವರ ಪ್ರಸಂಗ ಭಾರಿ ಕಡಿಮೆ, ಜನರು ಅರ್ಥ ಮಾಡಿಕೊಳ್ಳೋದಿಲ್ಲ. ಪಶು ಆಹಾರದಲ್ಲಿ ನೀವು ಹೇಳಿದ್ರಿ ಈ ಒರಿಜಿನಲ್ ರೇಟ್ ಏನುಂಟು ಅದಕ್ಕಿಂತ ಕಡಿಮೆಗೆ ಕೊಡ್ತಾನೆ ಅಂತ ಹೇಳಿದರೆ, ಅದಕ್ಕೆ ಕಚ್ಚಾ ವಸ್ತುಗಳ ರೇಟಿಗಿಂತ ಕಡಿಮೆ ಕೊಡ್ತಾನೆ ಅಂತ ಹೇಳಿದರೆ ಅದು ಅಡಲ್ಟ್ರೇಷನ್ ಉಂಟು ಅಂತ ಹೇಳುವ. ಖಂಡಿತ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪಾಪ ಹೈನುಗಾರ ಕಡಿಮೆ ರೇಟಿಂದ ತಗೊಂಡು ಪಶುವಿಗೆ ಕೊಟ್ಟ ಕೂಡಲೇ ಒಮ್ಮೆಗೆ ನಿಮಗೆ ಅಂದರೆ ಇದನ್ನೆಲ್ಲ ಮೇಕಪ್ ಮಾಡಲಿಕ್ಕೆ ಈ ಒಂದು ಯಾವುದೇ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳಿದೆ. ನಮ್ದು ಈ ಪಶು ಆಹಾರ ತಯಾರಿಕೆಯಲ್ಲಿ ಸಮತೋಲನವೇ ಮುಖ್ಯ. ಈ ಸಮತೋಲನವನ್ನು ಹೇಗೆ ಕಾಪಾಡಬೇಕು? ಸಾಧ್ಯ ಆದರೆ ಕಮ್ಮಿ ರೇಟಲ್ಲಿ ಕೊಡಬೇಕು ಅಂತೇಳಿ ಸಮತೋಲನವನ್ನು ಕಾಪಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಪ್ರೋಟೀನ್ ಮೇಂಟೈನ್ ಮಾಡಲಿಕ್ಕೆ ಯೂರಿಯಾವನ್ನು ಹಾಕ್ತಾರೆ. ಈ ಯೂರಿಯಾ ಹಾಕೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಕೆಮಿಕಲ್ ಅದು, ಅದು ಅಷ್ಟು ಪಶುವಿಗೆ ಒಳ್ಳೆಯದಲ್ಲ. ಆದರೂ ಈಗ ಉದಾಹರಣೆಗೆ ನಮಗೆ ಉಪ್ಪು ಹಾಕಿದರೆ ರುಚಿ ಅಂತ ಹೇಳ್ತೇವೆ, ಹೌದು ಸಹಜ ಶರೀರಕ್ಕೆ. ಆದರೆ ಉಪ್ಪು ಒಂದು ಲಿಮಿಟಿಂದ ಮೇಲೆ ಆದರೆ ಅದು ಹೇಗೆ ಡೇಂಜರ. ಹಾಗೆ ಯೂರಿಯಾ ಅಂತ ಹೇಳೋದು, ಈ ಗೌರ್ಮೆಂಟ್ ಆ್ಯಕ್ಚುಲಿ ಇದು ರೆಕಮೆಂಡ್ ಮಾಡಿದ್ದಾರೆ ಯೂರಿಯಾ ಹಾಕಬಾರ್ದು ಅಂತ ಇಲ್ಲ. ಆದರೆ ನಮ್ಮ ತಯಾರಿಕೆಯಲ್ಲಿ ನಾವೆಂತ ಮಾಡಿದೆ ಅಂತ ಹೇಳಿದ್ರೆ, ನಾನೀಗ 2.5 ದಶಕದ ಹಿಂದೆ ಪ್ರಾರಂಭ ಮಾಡುವಲ್ಲಿ ಯೂರಿಯಾ ಇಲ್ಲದೆ ಪ್ರೊಡಕ್ಟ್ ಮಾಡಬೇಕು ಅಂತೇಳಿ ಹೊರಟವನು. ಹಾಗೆ ನನಗೆ ಈ ಅಲ್ಲಿಂದ ಇಲ್ಲಿವರೆಗೆ ನನ್ನ ಹೋರಾಟವೇ ಜೀವನದಲ್ಲಿ ಪಶು ಆಹಾರ ತಯಾರಿಕೆಯಲ್ಲಿ ನಾನು ಒಳ್ಳೆಯದಾಗಿದ್ದೇನೆ. ಇವತ್ತಿಗೂ ಇದಿದೆ, ನನ್ನ ಪಶು ಆಹಾರ ತಗೊಂಡವರು ಒಮ್ಮೆ ಪುನಃ ಯಾವುದೇ ಕಸ್ಟಮರ್ ಬೇಡ ಅಂತ ಹೇಳೋದಿಲ್ಲ, ಅದು ಸಹಜವಾಗಿ ಫ್ಲೋ ಆಗ್ತದೆ. ಆದರೆ ಒಮ್ಮೆ ನಮಗೆ ಫಾಸ್ಟ್ ಹೋಗೋದಿಲ್ಲ. ನಾನು ಅಂಥ ಆಸೆಯನ್ನು ಪಟ್ಟವನಲ್ಲ, ಯಾಕೆಂದರೆ ಇವತ್ತಿನ ನಾಳೆ ನಾನು ಫೇಮಸ್ ಆಗಬೇಕು ಅಥವಾ ಎಲ್ಲರೂ ನಂದೇ ತಗೊಳ್ಬೇಕು ಇಲ್ಲ. ನನ್ನಿಂದ ತಗೊಂಡ ಯಾವುದೇ ಒಂದು ಹೈನುಗಾರ ಅವನ ತೃಪ್ತಿದಾಯಕನಾಗಿರಬೇಕು ಅಂತ ಹೇಳೋದು ಮಾತ್ರ ಒಂದು ಉದ್ದೇಶ ನಂದು. ಅಂದರೆ ತೃಪ್ತಿದಾಯಕ ಯಾವುದಲ್ಲಿರ್ತಾನೆ? ಪಶು ಆಹಾರ ತಗೊಂಡು ಕೊಂಡೋಗಿ ಹಾಕಿದ ಮೇಲೆ ತೃಪ್ತಿದಾಯಕ ಇರ್ಬೋದು, ಅವು ಕೊಂಡೋಗೋಗ ಅವನಿಗೆ ಸ್ವಲ್ಪ ನೋವೇ ಆಗ್ತದೆ, ಯಾಕಂದರೆ ನಂದು ಉಳಿದವರಿಂದ ರೇಟು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಇರ್ಬೋದು. ನಾನು ಅದನ್ನು ಕಂಪೇರ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೈನುಗಾರರಿಗೆ ಹೇಳೋದು ಅದನ್ನೇ, ಈ ವಿತರಕರಿಗೆ ಹೇಳೋದು ಅದನ್ನೇ, ನೀವು ರೇಟಲ್ಲಿ ಕಂಪೇರ್ ಮಾಡಬೇಡಿ, ಕ್ವಾಲಿಟಿಯಲ್ಲಿ ಫಸ್ಟಿಗೆ ಕಂಪೇರ್ ಮಾಡಿ. ಆವಾಗ ನಿಮಗೆ ಆ ರೇಟ್ ಅದು ಜಡ್ಜ್ಮೆಂಟಿಗೆ ಬರ್ತದೆ, ಹೌದಾ ಅಲ್ವಾ, ಅಷ್ಟು ಕೊಡ್ಬೋದಾ ಕೊಡಬಾರ್ದಾ. ಹಾಗಾದ್ರೆ ಇದನ್ನು ಹೇಗೆ ಅವರು ಜಡ್ಜ್ ಮಾಡಬೇಕು? ಉಳಿದ ಕಚ್ಚಾ ವಸ್ತುಗಳಿದೆ ಅಲ್ಲ, ಈಗ ಅವರು ಕಚ್ಚಾ ವಸ್ತುಗಳು ಮಾರ್ಕೆಟಿಂದ ತಗೊಳ್ತಾರೆ. ಯಾವುದನ್ನು ಇಡೀ ಮಾರ್ಕೆಟಲ್ಲಿ ಇವತ್ತು ಎಲ್ಲಿಂದ ಎಲ್ಲಿಗೆ ಗೊತ್ತಿರ್ತದೆ ನೋಡಿ. ಹೌದು, ಭಾರತದಾದ್ಯಂತ ಇವತ್ತು ಪಂಜಾಬಲ್ಲಿ ಏನು ರೇಟ್ ಇದೆ, ಡೆಲ್ಲಿಯಲ್ಲಿ ಏನು ರೇಟ್ ಇದೆ, ಮಹಾರಾಷ್ಟ್ರದಲ್ಲಿ ಏನು ರೇಟ್ ಇದೆ, ಎಲ್ಲ ಸಿಗ್ತದೆ. ಸಿಗ್ತದೆ ಗೋಧಿಗೆ ಪಂಜಾಬಲ್ಲಿ ಕೇಳ್ಬೋದು, ಮಹಾರಾಷ್ಟ್ರದಲ್ಲಿ ಮೇಜಿ ಕೇಳ್ಬೋದು, ಗ್ರೌಂಡ್ ನಟ್, ಸೋಯಾ, ಇಂಥ ಎಲ್ಲ ಐಟಮು ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳೋದು ದಿನ ಮಾರ್ಕೆಟಲ್ಲಿ ಗೊತ್ತಿರ್ತದೆ. ಆ ಸಂದರ್ಭದಲ್ಲಿ ಅದಕ್ಕೆ ಕಂಪೇರ್ ಮಾಡಿದರೆ ಇವರು ಹೇಗೆ ಕೊಡ್ಬೋದು ಅದನ್ನು ಅವರು ಆಲೋಚನೆ ಮಾಡಬೇಕು. ಆಗ ಮಾತ್ರ ಈ ಇವರು ಗುಣಮಟ್ಟ ಕೊಟ್ಟದ್ದು ಇರ್ಬೋದು, ಅದಕ್ಕೆ ಇಷ್ಟು ಕಾಸ್ಟ್ಲಿ. ಇವತ್ತು ಎಂಥ ಪರಿಸ್ಥಿತಿ ಆಗಿದೆ ಪಶು ಆಹಾರದ ವಿಷಯ ಅಂತ ಹೇಳಿದರೆ, ಅವರಿಗೆ ಕಷ್ಟ ಅಂದರೆ ನಿಜವೇ ಕಷ್ಟ. ಸಾಲದಕ್ಕೆ ಈಗ ಹೊಸದಾಗಿ ಈ ಗಂಟು ರೋಗವ ಏನೆಲ್ಲ ಬೇರೆ ರೋಗಗಳು ಉಂಟು, ಅದನ್ನು ಇದಿಗೆ ಯಾರು ಪಶುವನ್ನು ನೋಡಿಕೊಳ್ಳುವ ಕೆಲಸವರು ಸಿಗುವುದಿಲ್ಲ, ಇಂಥ ತುಂಬ ಸಂದರ್ಭ ಉಂಟು. ಆದರೆ ಈ ಪಶು ಆಹಾರ ಹೈನುಗಾರಿಕೆ ಮಾಡಿಯೇ ಜೀವನ ಮಾಡುವಂತಹ ಎಷ್ಟೋ ಕುಟುಂಬಗಳನ್ನು ನಾವು ನೋಡಿದ್ದೇವೆ, ಗೊತ್ತಾಯ್ತಲ್ಲ. ಅವರಿಗೆ ಆದರೂ ಪ್ರೀತಿ ಉಂಟು, ಅವರು ಅದನ್ನು ಒಳ್ಳೆಯ ಕ್ವಾಲಿಟಿಯನ್ನೇ ಹಾಕಿ ಆದಷ್ಟು ಪ್ರಯತ್ನ ಮಾಡ್ತಾರೆ. ಇಲ್ಲ, ನೀವು ಈ ಸಣ್ಣ ಈ ಹೈನುಗಾರರು ಕಡಿಮೆ ರೇಟಿನಂತಹ ಪಶು ಆಹಾರವನ್ನು ಹಾಕಿದರೆ ಅದರ ಸೈಡ್ ಇಫೆಕ್ಟ್ಗಳು ಅದರಿಂದ ಜಾಸ್ತಿ ಇರ್ತದೆ. ನೀವು ಗೊತ್ತುಂಡಲ್ಲ, ಮತ್ತೆ ಅದಕ್ಕೆ ಔಷಧಿ ಮಾಡೋದು, ಅದು ಮತ್ತೆ ಕನ್ಸೀವ್ ಆಗದೆ ಗರ್ಭಧಾರಣೆಗೆ ಆಗುವ ತೊಂದರೆಗಳು, ಮೂರು ನಾಲ್ಕು ಸಲ ಬಂದು ಗೋ ಡಾಕ್ಟರ್ ಬಂದು ಅವರಿಗೆ ಈ ಇಂಜೆಕ್ಷನ್ ಕೊಡುವಂಥ ಇದು ಅಂಥದ್ದೇನಾಗ್ತದೆ ಅಂದರೆ ಸಣ್ಣ ಉಳಿತಾಯ ಮಾಡಲಿಕ್ಕೆ ಹೋಗಿ ಪಾಪ ಅವರು, ಮತ್ತೆ ಕಳ್ಕೊಳ್ಳೋದು ನಾಲ್ಕು ಪಟ್ಟ ಆಗಿರ್ತದೆ. ಅಂಥ ಸಂದರ್ಭ ಬರಬಾರ್ದು ಅಂತ ಹೇಳೋ ದೃಷ್ಟಿ ಅಂದರೆ, ನಾನು ಈ ಹೈನುಗಾರರ ಎಷ್ಟೋ ಕಷ್ಟಗಳನ್ನು ನೋಡಿಕೊಂಡು, ಯಾಕೆಂದರೆ ನಾನು ಯಾವತ್ತೂ ಪಶು ಆಹಾರ ತಯಾರಿಸೋದು ಒಂದೇ ಉದ್ದೇಶವನ್ನು ಇಟ್ಟುಕೊಂಡವಲ್ಲ, ತಯಾರಿಕೆ ಒಟ್ಟಿಗೆ ಹೈನುಗಾರ ಒಟ್ಟಿಗೆ ಬೆರೆಯುವಂಥ ಕಾರ್ಯಕ್ರಮಗಳು ಎಲ್ಲಿದೆ ನನ್ನಿಂದ ಸಾಧ್ಯ ಆದಷ್ಟು. ನಾನಂದರೆ ಮಾರ್ಕೆಟಿಂಗಲ್ಲೇ ಜಾಸ್ತಿ ಇರುವ, ಮಾರ್ಕೆಟಿಂಗಲ್ಲಿ ಜಾಸ್ತಿ ಇರ್ತೇನೆ ಅಂದರೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕ ನಾವು ಸ್ಪಂದಿಸಿಕೊಂಡು ಹೋಗುವಂಥದ್ದು ಏನು ಅಂತ ನೋಡುವಂಥದ್ದು ಒಂದು ನನ್ನ ಉದ್ದೇಶ. ಹಾಗೆ ನಾನು ಫ್ಯಾಕ್ಟ್ರಿಯಲ್ಲಿ ಕೂತಿ ಇರುವುದಿಲ್ಲ, ಫ್ಯಾಕ್ಟ್ರಿಯಲ್ಲಿ ನಾವು ಕೊಟ್ಟ ಫಾರ್ಮುಲ ಇರ್ತದೆ, ಡಾಕ್ಟರ್ ನಮಗೆ ರೆಕಮೆಂಡ್ ಮಾಡಿದ ಫಾರ್ಮುಲ ಇರ್ತದೆ, ಅಂಥ ಫಾರ್ಮುಲದಲ್ಲಿ ಮಾಡುವಂಥ ವ್ಯವಸ್ಥೆಯಲ್ಲಿ ಆದರೆ ಮುಗಿದೋಯ್ತು. ಹೊರತು ಮುಂದೆ ಏನಿದ್ದರೂ ಆಗುವಂಥದ್ದು ಹೊರಗೆ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಅಂದರೆ, ಮಾರುಕಟ್ಟೆಯಲ್ಲಿ ಏನಾಗ್ತದೆ ಅಂತೇಳಿದರೆ ಬರೀ ಹೈನುಗಾರದ್ದು ಮಾತ್ರ ಅಲ್ಲ, ಬೇರೆ ಪಶು ಆಹಾರದವರು ಏನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಒಮ್ಮಿನ ಮೇಲೆ ರೇಟ್ ಮಾಡಲಿಕ್ಕೆ ಬರುವುದಿಲ್ಲ, ಜಾಸ್ತಿ ಮಾಡಲಿಕ್ಕೆ ಬರುವುದಿಲ್ಲ. ಇವತ್ತಿಗೆ ಮಾರುಕಟ್ಟೆ ಏನಾಗಿದೆ ಅಂದರೆ, ಮೊದಲೆಲ್ಲ ಒಂದು ಇಡೀ ವರ್ಷಕ್ಕೆ ಒಂದು ಎರಡು ಮೂರು ಸಲ ಅಂತ ಜಂಪ್ ಆಗುವಂಥ ಅಥವಾ ಹಿಂದೆ ಬರುವಂಥ ವ್ಯವಸ್ಥೆ ಇತ್ತು, ಈಗ ಹಾಗೆಲ್ಲ ಶೇರ್ ಮಾರ್ಕೆಟಿನಾಗೆ ಆಗಿದೆ. ಒಮ್ಮಿಂದೊಮ್ಮೆಗೆ ಮೇಜಿನ ರೇಟ್ ಜಂಪು, ಡಿವಾರ್ ಬಿ ರೇಟ್ ಜಂಪು, ಜಿ ಎನ್ ಕೆಕಿದ ಜಂಪು, ಹಾಗೆ ಒಮ್ಮಿಂದೊಮ್ಮೆಗೆ ಇವತ್ತು 5,000 ರೂಪಾಯಿ ಲೋಡಿಗೆ ರಿಟರ್ನ್ ಬರೋದು ಅಂಥದ್ದಾದ ಕೂಡಲೇ ನಮಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಮೊದಲು ಇದ್ದಾಗಲ್ಲ, ರೇಟ್ ಮೇಲೆ ಕೆಳಗೆ ಮಾಡುವಂಥದ್ದಲ್ಲ. ಈಗ ಮುಖ್ಯವಾಗಿ ಪಶುವಿಗೆ ಈ ಸಾಮಾನ್ಯವಾದಂತಹ ತಿನಿಸು ಅಂತ ಹೇಳಿದರೆ, ಮನೆಯಲ್ಲಿ ಹುಲ್ಲು ಹಾಕಿಕೊಂಡು ಅಥವಾ ಬೈ ಹುಲ್ಲು ಇದು ಅಥವಾ ಒಂದು ಹಿಂಡಿ ಇಂಥದ್ದು ಕೊಟ್ಟು ಸಾಕಾಗುವುದಿಲ್ವ ಹೇಗೆ? ನಿಜವಾಗಿ ಸಣ್ಣ ಈಗ ಮೊದಲಿನ ಮಲೆನಾಡು ಗಿಡ್ಡ ಅಥವಾ ಇಂಥ ಸಂದರ್ಭ ಸಾಕುವ ಸಂದರ್ಭದಲ್ಲಿ ಅದು ಹಾಲಿನ ಉತ್ಪತ್ತಿಗೆ ಅಂತೇಳಿ ಇರಲಿಲ್ಲ. ದನ ಸಾಕೋದು ಯಾಕೆ? ಅದು ಕೃಷಿಗೆ ಪೂರಕ. ಯಾಕಂದರೆ ಮೊದಲು ರಾಸಾಯನಿಕ ಗೊಬ್ಬರವನ್ನು ತುಂಬ ಕಮ್ಮಿ ಹಾಕ್ತಿದ್ರು. ನಾವು ಸಣ್ಣಾಗಿರುವಾಗ ನಾವು ಕೃಷಿ ಮಾಡ್ತಾ ಸಂದರ್ಭದಲ್ಲಿ ನಮಗೆ ರಾಸಾಯನಿಕ ಮನೆಗೆ ತಂದೇ ಗೊತ್ತಿಲ್ಲ. ನಮಗೇನಿದ್ರು ಬೂದಿ ಮತ್ತು ಹಟ್ಟಿ ಗೊಬ್ಬರ ಅದೆರಡು ಹಾಕಿದರೆ ಸಾಕು, ಬೇಕಷ್ಟು ನಾಲ್ಕು ಮನೆ ಅಡಿಕೆ ಆಗ್ತಿತ್ತು, ಇಲ್ಲ ಹೇಳಲಿಲ್ಲ. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ, ಯಾಕೆಂದರೆ ಹಟ್ಟಿ ಗೊಬ್ಬರವೂ ಇಲ್ಲ. ಹಟ್ಟಿ ಗೊಬ್ಬರ ಇಲ್ಲದಲ್ಲಿ ಕಾರಣ ಹಟ್ಟಿಗೆ ತಂದು ಹಾಕಲಿಕ್ಕೆ ಸೊಪ್ಪು ಇಲ್ಲ. ಮೊದಲು ನಿಮಗೆ ಬೇಕಷ್ಟು ಸೊಪ್ಪಿನ ವ್ಯವಸ್ಥೆ ಇತ್ತು. ಈ ಕಾಲದ ಪರಿಸ್ಥಿತಿ ನಾವು ಹಳತನ್ನು ಹೇಳಿ ಪ್ರಯೋಜನ ಇಲ್ಲ. ಈ ಸಂದರ್ಭದಲ್ಲಿ ಪಶುವಿಗೆ ಈಗಿನ ಕಾಲದಲ್ಲಿ ನಾವು ಹೈನುಗಾರಿಕೆ ಮುಖ್ಯ ಉದ್ದೇಶ ಮಾಡಿ ಪಶು ಸಾಕ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಅದು ಖಂಡಿತ ಸಾಕಾಗೋದಿಲ್ಲ. ಹುಲ್ಲು ಒಂದು ಬೇಕೇ ಬೇಕು, ಹಸಿ ಹುಲ್ಲು ಬೇಕು. ಇನ್ನು ನಿಮಗೆ ಫೈಬರ್ ಐಟಮ್ ಇದಕ್ಕೆ ಒಳಗೆ ಕರಗಿಸ್ಲಿಕ್ಕೆ ಬೇಕಾಗಿ ಒಣ ಹುಲ್ಲನ್ನು ಕೂಡ ಸ್ವಲ್ಪ ಕೊಟ್ಟರೆ ಭಾರಿ ಆರೋಗ್ಯಕ್ಕೆ ಒಳ್ಳೆಯದು. ಇದು ಯಾಕಂದರೆ ಎಲ್ಲ ಗೋ ಡಾಕ್ಟರ್ಗಳು ಹೇಳ್ತಾರೆ, ಯಾಕಂದರೆ ಪಶುವೈದ್ಯರು ಹೇಳುವಂಥ ಒಂದು ಇದು, ನೀವು ಸ್ವಲ್ಪ ಆದರೂ ಒಣ ಹುಲ್ಲು ಕೊಡಿ, ಹಸಿ ಹುಲ್ಲು ಭಾರಿ ಉತ್ತಮ. ಅದಕ್ಕೆ ನೀರೂ ಬೇಕು. ಆದರೆ ಒಂದು ದನ ಅದರ ಸರಿಯಾದ ಬಾಡಿ ಮೇಂಟೆನೆನ್ಸ್ ಅಂತ ಹೇಳ್ತಾರೆ, ಅಂದರೆ ಶರೀರವನ್ನು ಸಮತೋಲನವಾಗಿ ಇಟ್ಟುಕೊಳ್ಳಲಿಕ್ಕೆ 2 ಕೆಜಿ ಪಶು ಆಹಾರ ಅಂತ ಅವನು ಯಾವ ಕಾಲದಲ್ಲಿ ಕೊಡಬೇಕು. ಆದರೆ ಮಾತ್ರ ದನ ದುಷ್ಟಪುಷ್ಟವಾಗಿರುತ್ತದೆ, ಇಲ್ಲದಿದ್ದರೆ ಅದಕ್ಕೆ ಒಳಗೆ ಸಾಕಾಗುವುದಿಲ್ಲ. ಯಾಕಂದರೆ ನಾವು ಮನುಷ್ಯರು ಇರೋದಿಲ್ವ, ಬೇಕಾದ ಸರಿಯಾಗಿ ತಿಂದ ಬ್ಯಾಲೆನ್ಸ್ಡ್ ಬಾಡಿ ಇರ್ತದೆ. ಪಾಪ ಏನ ಭಿಕ್ಷುಕರ ಇವರು ಇದ್ದಾರೆ ಇಲ್ಲ ಅಂತ ಇಲ್ಲ, ಬಟ್ ಅವರಿಗೆ ಬೇಕಾದ್ದು ಇರುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪಶು ಆಹಾರವು ಬ್ಯಾಲೆನ್ಸ್ಡ್ ಫುಡ್ ಕೊಡಲೇಬೇಕು, 2 ಕೆಜಿ ದಿನಕ್ಕೆ. ಅದರಲ್ಲದೆ ನಾವು ಕೊಡಬೇಕಾದ್ದು ಅಂತ ಹೇಳಿದ್ರೆ 1 ಲೀಟ್ರ್ ಹಾಲಿಗೆ ಅದು ಮತ್ತೆ ಕ್ವಾಲಿಟಿಯ ಮೇಲೆ ಹೊಂದಿಕೊಂಡು, ಫಸ್ಟ್ ಕ್ವಾಲಿಟಿ ಅಂದರೆ ಒಳ್ಳೆ ಹೈ ಪ್ರೋಟೀನ್ ಇರೋದು, ಅಂದರೆ 20-22% ಪ್ರೋಟೀನ್ ಇರೋದಕ್ಕೆ 400 ಗ್ರಾಮ್ಸು 1 ಲೀಟ್ರ್ ಹಾಲಿಗೆ. ಅದರಿಂದ ಕೆಳಗಿನ ಸ್ವಲ್ಪ 18-20% ಒಂದೇ ಇರ್ತದೆ, ಅದನ್ನು ಆದರೆ 500 ಗ್ರಾಮ್ಸು 1 ಲೀಟ್ರ್ ಹಾಲಿಗೆ. ಅಂದರೆ ಉದಾಹರಣೆಗೆ ಒಂದು 10 ಲೀಟ್ರ್ ಹಾಲು ಹಿಂಡುವಂಥ ದನ ದಿವಸಕ್ಕೆ ಇದ್ದರೆ 5 ಕೆಜಿ ಪಶು ಆಹಾರ ಹಾಲಿನ ಉತ್ಪತ್ತಿಗೂ, 2 ಕೆಜಿ ಪಶು ಆಹಾರ ಬಾಡಿ ಮೇಂಟೆನೆನ್ಸಿಗೆ ಅಂದರೆ ಅದರ ಶರೀರದ ಇದಕ್ಕೂ, ಅಂದರೆ 7 ಕೆಜಿ ಪಶು ಆಹಾರ 2 ಹೊತ್ತಿನಲ್ಲಿ ಕೊಟ್ಟರೆ ಸಾಕು. ಅದು ಬಿಟ್ಟು ಅದಕ್ಕೆ ಎಡಿಷನಲ್ ಬೇಕಾದ ಹಸಿ ಹುಲ್ಲು ನೀರು ಬೇಕೋ ಅಷ್ಟು ಕೊಟ್ಟುಕೊಂಡು, ಬೇಕಾದಷ್ಟು ಇನ್ನೂ ಉಂಟು. ಯಾವುದಂದರೆ ಈ ಹಟ್ಟಿಯಲ್ಲಿ ಹೋಗಿ ಹೈನುಗಾರರು ಕೆಲವರಿಗೆ ಗೊತ್ತಿರೋದಿಲ್ಲ ಹೈನುಗಾರಿಕೆಯ ಇದರಲ್ಲಿ, ಈಗಿನಲ್ಲೇ ಆದಷ್ಟು ಬೇಗ ಕಲ್ತಿದ್ದಾರೆ. ಯಾಕಂದರೆ ಗೂಗಲಲ್ಲಿ ಹೋಗಿ ನೋಡ್ತಾರೆ ಹೇಗೆ ಮಾಡೋದು ಏನು ಅಂತ ಹೇಳಿಕೊಂಡು. ಅಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದರೆ ಅವರ ಹಟ್ಟಿ ಕೂಡ ಬೇಕಷ್ಟು ಗಾಳಿ ಮತ್ತು ಬೆಳಕು ಹೋಗುವಂಥ ವ್ಯವಸ್ಥೆ ಬೇಕು. ಯಾಕೆಂದರೆ ಈಗ ಕೆಲವು ಜನ ಎಲ್ಲ ಈಗ ಮ್ಯಾಟ್ ಹಾಕಿರ್ತಾರೆ, ಅದರ ಮ್ಯಾಟಿನ ಮೇಲೆ ಅದನ್ನು ತುಳಿತಾರೆ, ತೊಳೆದು ಹಸಿ ಹಸಿ ಹಾಗೆ ಇರ್ತದೆ, ಗಾಳಿ ಇಲ್ಲ. ಈಗ ಫ್ಯಾನ್ ಅಂತ ಎಲ್ಲರೂ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ದೊಡ್ಡ ದೊಡ್ಡವರು ವ್ಯವಸ್ಥೆ ಮಾಡಿಕೊಂಡು ದೊಡ್ಡ ಹೈನುಗಾರನ ಮಾಡ್ಬೋದು ಫ್ಯಾನೆಲ್ಲ. ನಿಜವಾಗಿ ಅಡಿ ಕೂಡ ಹಾಗೆ, ಅದು ಚರ್ಮದ್ದೆಲ್ಲ ದಿವಸಕ್ಕೊಮ್ಮೆ ಎಲ್ಲ ಅದರ ನೀರು ಆರಿ ಇರಬೇಕು. ಅದಕ್ಕೆ ಬೇಗ ಸರಿಯಾಗಿ ಅಟ್ಲೀಸ್ಟ್ ಗಾಳಿ ಆದರೂ ಆ ಕಡೆ ಈ ಕಡೆ ಹೋದರೆ ಹೋಗುವಂಗಿದೆ, ಬೆಳಕು ಮತ್ತು ಸರಿಯಾಗಿ ಬೀಳುವಾಗಿದ್ದರೆ ಸ್ವಲ್ಪ ಅದಕ್ಕೆ ಎಲ್ಲ ದೃಷ್ಟಿಯಿಂದಲೂ ಒಳ್ಳೆಯದು. ಹಾಂ ಸರಿ, ಪಶು ಆಹಾರ ಅಂತ ಹೇಳಿದರೆ ಅದರಲ್ಲಿ ಯಾವ ವಸ್ತುಗಳು ಇರ್ತವೆ? ಹಾಂ ಖಂಡಿತ ಖಂಡಿತ, ಇದು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಪಶು ಆಹಾರದಲ್ಲಿ ಏನೇನು ಹಾಕಿ ಮಾಡ್ತಾರೆ ಅಂತ ಹೇಳೋದು ಇಂಪಾರ್ಟೆಂಟ್. ಮುಖ್ಯವಾಗಿ ನಮಗೆ ಬೇಕಾದ್ದು ಅಂತ ಹೇಳಿದ್ರೆ ಮೇಜ್ ಅಂತ ಹೇಳೋದು ಪಶು ಆಹಾರಕ್ಕೂ ಜೋಳ. ಜೋಳ ಅದರಲ್ಲಿ ಯಾಕೆಂದರೆ ಎನರ್ಜಿ ಹೈಯೆಸ್ಟ್ ಇದೆ. ಅದರೊಟ್ಟಿಗೆ ನಮಗೆ ಆಯಿಲು ಬೇಕು, ಯಾಕಂದರೆ ಫ್ಯಾಟ್ ಮೇಂಟೈನ್ ಮಾಡಬೇಕು. ಅದಕ್ಕೆ ಆಯಿಲ್ ಅಂದರೆ ಆಯಿಲ್ ಹಾಕೋದಿಲ್ಲ ನಾವು, ಆಯಿಲ್ ಇರುವಂತಹ ಕಚ್ಚಾ ವಸ್ತುಗಳಿದೆ. ಆಯಿಲ್ ಇರೋದು ಉದಾಹರಣೆಗೆ ನೆಲಕಡಲೆ ಹಿಂಡಿ, ಎಳ್ಳಿಂಡಿ ಇದೆಯಲ್ಲ. ಯಾಕೆಂದರೆ ನನ್ನ ಇದರಲ್ಲಿ ಹೆಚ್ಚಿನ ಇದರಲ್ಲಿ ನನಗೆ ಗೊತ್ತಿಲ್ಲ ಯಾವುದೇ ಇದು ಪಶು ಆಹಾರದವರು ಎಳ್ಳಿಂಡಿ ಹಾಕೋರು ಇರಲ್ಲ. ಅದು ನಾನು ಮಾತ್ರ ಇಲ್ಲಿ, ಯಾಕೆಂದರೆ ನಮ್ಮ ಸೌತ್ ಕನ್ನಡಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಎಳ್ಳಿಂಡಿ ನನ್ನಲ್ಲಿ ಮೇನ್ ಮಿಕ್ಸಿಂಗ್ ಇದೇ ಇದೆ. ಯಾಕೆಂದರೆ ಒಂದು ಕಾಲದಲ್ಲಿ ಸನ್ಫ್ಲವರ್ ಆಯಿಲ್ ಇದು ಕೇಕ್ ಅಂತ ಇತ್ತು. ಸನ್ಫ್ಲವರ್ ಈಗಿನ ಕಾಲದಲ್ಲಿ ಸಿಕ್ಕಾಬಿಟ್ಟೆ, ಅದು ರೇಟು ಅದರ ಇತಿಮಿತಿ ತಪ್ಪಿ ಹೋಯಿತು. ಆ ದೃಷ್ಟಿಯಲ್ಲಿ ನಮಗೆ ಎಳ್ಳಿಂಡಿ ಎಳ್ಳಿಂಡಿ ಏನು ಕಮ್ಮಿ ಅಲ್ಲ, 36-38 ರೂಪಾಯಿ ಒಂದು ಕೆ ಜಿಗಿದೆ. ಅದೇ ಹೇಳಿದ್ದು ಪ್ರತಿಯೊಂದು ಐಟಮಿಗೂ ಒಳ್ಳೆ ರೇಟ್ ಇರುವಂಥದ್ದಲ್ಲಿ ರೆಡಿ ಮಾಡಿದ ಮೇಲೆ ಕಮ್ಮಿಗೆ ಸಿಗಬೇಕಂದ್ರೆ ಹೇಗಾಗ್ತದೆ ಹೇಳಿ? ಆ ದೃಷ್ಟಿಯಲ್ಲಿ ಅದು ಸಹಜವಾಗಿ ಕಾಸ್ಟ್ಲಿ ಆಗಿರ್ತದೆ. ಈಗ ನಾವು ಉಪಯೋಗಿಸೋದಲ್ಲಿ ನೆಲಕಡಲೆ ಹಿಂಡಿ, ಜೋಳದ ಹುಡಿ, ಗೋಧಿ ಬೂಸ, ಹೆಸರು ಬೂಸ ಮತ್ತು ರಾಗಿ ಹುಡಿ ಇಂಥದ್ದೆಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ, ಯಾಕೆಂದೇಳಿದ್ರೆ ಈ ವರ್ಕೌಟು ಆಗಬೇಕು. ಮತ್ತು ರೈಸ್ ಪಾಲಿಷು, ರೈಸ್ ಪಾಲಿಷ್ ಅಂದರೆ ಅಕ್ಕಿ ತೌಡು, ಅದರಲ್ಲಿ ಅಕ್ಕಿ ತೌಡಲ್ಲಿ ಹಾಗೆ ವೆರೈಟಿ ಇದೆ. ನಿಮಗೆ ಒಳ್ಳೆ ಅಕ್ಕಿ ತೌಡು ಅಂತ ಹೇಳಿದರೆ 35 ರೂಪಾಯಿ ಇದೆ, 22 ರೂಪಾಯಿ ಕೊಡುವಂಥ ಅಕ್ಕಿ ತೌಡು ಇದೆ. ಅಂದರೆ ಅದರಲ್ಲಿ ಆಯಿಲ್ನ ಅಂಶ ಕಡಿಮೆ. ಈಗ ಈ ಆಯಿಲ್ ತೆಗೆದ ಮೇಲೆ ಅಂತ ಬರುವಂಥದ್ದೇ ನಮಗೆ ಇದು ಅಕ್ಕಿ ತೌಡಿಂದ ಆಯಿಲ್ ತೆಗೆದ ಮೇಲೆ ಬರುವಂಥದ್ದೇ ರೈಸ್ ಅಂದರೆ ಸಾಲೆಂಟ್ ಪ್ಲಾಂಟ್ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ತೆಗೆದು DORB ಡಿ ಆಯಿಲ್ ರೈಸ್ ಬ್ರ್ಯಾನ್, ಜಿ ಎನ್ ಕೇಕಲ್ಲಿ ಹಾಗೆ ಈಗ ಎಣ್ಣೆ ತೆಗೆದ ಮೇಲೆ ಸಿಗುವಂಥದ್ದು GNDOC. ಈ DOCಗಳಲ್ಲಿ ಪ್ರೋಟೀನ್ ಜಾಸ್ತಿ ಆಗ್ತದೆ, ಆಯಿಲ್ ಕಡಿಮೆ ಬರ್ತದೆ. ಆಯಿಲ್ ಬೇಕಾದಂತಹ ಅನ್ನ ಹಾಕಬೇಕಾಗ್ತದೆ, ಪ್ರೋಟೀನ್ ಜಾಸ್ತಿ ಇರುವಂಥದ್ದು ಬೇಕಾಗ್ತದೆ. ಅದಕ್ಕೆ SOYA DOC, ಸೋಯಾದಿಂದ ಎಣ್ಣೆ ತೆಗೆದ ಮೇಲೆ ಅಂತ ಬರುವಂಥ ಡಿಯೋಲ್ಡ್ ಕೇಕ್ ಉಂಟಲ್ಲ ಅಂಥದ್ದನ್ನು ಹಾಕ್ತೇವೆ. ಆ ಗುಣಮಟ್ಟದನ್ನು ಹಾಕುವಾಗ ಅದು ಕಾಸ್ಟ್ಲಿ ಆಗಿ ಆಗ್ತದೆ. ಆದರೆ ಒಂದು ತೃಪ್ತಿ ಏನು ಅಂತೇಳಿದರೆ ನನ್ನ ಹತ್ರ ಸಾಧಾರಣವಾಗಿ 100ರಲ್ಲಿ 95 ಹೈನುಗಾರರು ಅಥವಾ ನಮ್ಮ ಸಂತೃಪ್ತ ಕುಟುಂಬ ನಮ್ಮ ಹಿಂದಿನಿಂದ ಇದೆ ಅಲ್ಲ, ಯಾಕೆಂದರೆ ಅದೊಂದು ನಮಗೆ ಭಾರಿ ತೃಪ್ತಿ ಕೊಡುವಂಥ ಒಂದು ಸಂದರ್ಭ. ಈ ಅನುಭವದಲ್ಲಿ ಈ ಇಷ್ಟು ವರ್ಷದ ನನ್ನ ಈ ಅನುಭವದಲ್ಲಿ ಈ ವರ್ಷ ಮಾತ್ರ ನಮಗೆ ಹೈಯೆಸ್ಟ್. ಯಾಕಂದರೆ ನಾವು ಯಾರು ಒಪ್ಪುವುದಿಲ್ಲ, ಯಾರು ಅದನ್ನು ಒಪ್ಪುವಂಥದ್ದು ಸಂಗತಿಯೂ ಅಲ್ಲ. ವ್ಯಾಪಾರ ಅಂತ ಹೇಳಿದ ಕೂಡಲೇ ಲಾಭ ಇಲ್ಲದೆ ಕೊಡ್ತಾನ ಅಂತ ಹೇಳಿಕೊಂಡು ನಾವು ಯಾವತ್ತೂ ಇಡೀ ವರ್ಷ ಲಾಭದ್ದೇ ಹಿಂದೆ ಹೋಗಲಿಕ್ಕೆ ಹೋದರೆ ವ್ಯಾಪಾರದ ಇದರಲ್ಲಿ ತೃಪ್ತಿ ಇರೋದಿಲ್ಲ. ನನಗಂತೂ ಇಲ್ಲ. ನಾವು ಈ ಒಂದು 4 ತಿಂಗಳಿಂದ ನಾವು ಮೈನಸ್ಸಲ್ಲೇ ಕೊಡ್ತಾ ಇದ್ದೇವೆ, ಆದರೆ ತೃಪ್ತಿ ಇದೆ ನನಗೆ. ಯಾಕಂದರೆ ಇವತ್ತಲ್ಲ ನಾಳೆ ನಾವು ವಾಪಸ್ಸು ಗಳಿಸಿಕೊಳ್ತೇವೆ. ಯಾಕಂದರೆ ಈಗ 2ನೇ ಕ್ರಾಪ್ ಬರುವಾಗ ರಾ ಮೆಟೀರಿಯಲ್ ಕಮ್ಮಿ ಆಗ್ಬೋದು. ರಾ ಮೆಟೀರಿಯಲ್ ಎಲ್ಲಿಂದ ನಿಮಗೆ ಸಿಗುವಂಥದ್ದು? ಅದು ಬೇರೆ ಬೇರೆ ಜಾಗದಿಂದ ನಾವು ತರಬೇಕಾಗ್ತದೆ, ತಮಿಳುನಾಡಿಂದ ತರಬೇಕಾಗ್ತದೆ. ಈಗ ಎಲ್ಲಿ ಯಾವ್ದು ಉತ್ಪತ್ತಿಗಳು ಎಲ್ಲಿ ಮಾಡ್ತಾರೆ ಅದರನ್ನೇ ಡಿಪೆಂಡ್ ಆಗಬೇಕಾಗ್ತದೆ ನಾವು. ಯಾಕಂದರೆ ಇಲ್ಲಿ ಆದ ಕೂಡಲೇ 2 ಮೀಡಿಯೇಟರ್ಗಳು ಜಾಸ್ತಿ ಆಗ್ತದೆ ನೋಡಿ. ಈಗ ಸಿಗಲಿಕ್ಕೆ ಇಲ್ಲ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಸಿಗ್ತದೆ. ಈಗ ನಾನು ಇವತ್ತು ಹುಬ್ಬಳ್ಳಿಯಲ್ಲಿ, ಯಾಕಂದರೆ ನಂದು ನಿಜವಾಗಿ ನೇಟಿವ್ ಪ್ಲೇಸ್ ಈ ದಕ್ಷಿಣ ಜಿಲ್ಲೆಯವನಾದರೂ ನಾನು ಹುಬ್ಬಳ್ಳಿಯಲ್ಲಿ ಹೋಗಿ ಈ ಫ್ಯಾಕ್ಟ್ರಿ ಮಾಡಲಿಕ್ಕೆ ಉದ್ದೇಶವೇ ಅದಿತ್ತು. ಯಾಕೆಂದರೆ ಸಾಧಾರಣವಾಗಿ ಕರ್ನಾಟಕದಲ್ಲ ಕರ್ನಾಟಕ ಅಂತ ಹೇಳೋದು ನಮ್ಮ ಛೋಟಾ ಮುಂಬೈ ಅಂತ ಹೇಳ್ತಾರೆ ಅದಕ್ಕೆ, ಕರ್ನಾಟಕದಲ್ಲಿ ಯಾವುದನ್ನು ಹುಬ್ಬಳ್ಳಿಯನ್ನು. ನಾವು ಯಾವುದೇ ಇಡೀ ನಮ್ಮ ಕರ್ನಾಟಕಕ್ಕೆ ಮೇಜರ್ ಆಗಿ ಹೋಗುವಂಥ ಒಂದು ಎಲ್ಲ ಆಹಾರಗಳ ಸೆಂಟರ್ ಪ್ಲೇಸ್ ಅದು. ಯಾಕೆಂದರೆ ಗುಲ್ಬರ್ಗ, ವಿಜಯಪುರ ಯಾವುದ ನಾರ್ತ್ ಕರ್ನಾಟಕಕ್ಕೂ ಇದು ಸೆಂಟರು. ಈ ಕಡೆಯಿಂದ ಇನ್ನೂ ಸುತ್ತಮುತ್ತಲ ಗದಗ, ನರಗುಂದ ಏನು ಸುತ್ತಮುತ್ತಲು ಇದೆಲ್ಲ ಹುಬ್ಬಳ್ಳಿಯಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದಕ್ಕೆ ಪ್ರೊಡಕ್ಷನ್ಗಿರುವಂಥ ಕೃಷಿಕರ ಏರಿಯಾ ಅದು. ಆ ದೃಷ್ಟಿಯಲ್ಲಿ ಈಗ ನಿಮಗೆ ಸಿಂಧನೂರಲ್ಲಿ ಇದು ತುಂಗಭದ್ರ ಬೇರೆ ಬೇರೆ ಜಲಾಶಯಗಳು ಇರುವಂಥ ಜಾಗ. ಈಗ ನೀವು ದಕ್ಷಿಣಕ್ಕೆ ಹೋದ ಕೂಡಲೇ ಬರೀ KRS ಒಂದು ಬಿಟ್ಟರೆ ಬೇರೆ ಸರಿಯಾದ ಯಾವುದೂ ಇದೇ ಇಲ್ಲ ಇಲ್ಲಿ. ಅಲ್ಲ ಇಲ್ಲ ಅಂದರೆ ಹಾಸನದಲ್ಲಿ ಉಂಟು, ಬಟ್ ಇಲ್ಲಿ ಎಲ್ಲ ಸೈಡಿನಲ್ಲೂ ಅಲ್ಲಿ ಕೃಷ್ಣ ಇದೆ, ಈ ಕಡೆ ತುಂಗಭದ್ರ ಇದೆ, ಇನ್ನು ಅಲ್ಲಿ ಇದರಲ್ಲಿ ಇದೆ ಸೌದತ್ತಿ ಹತ್ರ ಒಂದು ಡ್ಯಾಮ್ ಇದೆ. ಇನ್ನೆಲ್ಲದಲ್ಲಿ ನಿಮಗೆ ರಾಮದುರ್ಗ ಆ ಕಡೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ಇರಲಿ, ಇದು ಹೈಯೆಸ್ಟ್ ಪ್ರೊಡಕ್ಷನ್ ಆಗುವಂಥ ಒಂದು ಸೆಂಟ್ರಲ್ ಪ್ಲೇಸ್. ಇಲ್ಲಿ ನಮಗೇನಾದರೂ ಒಳ್ಳೆ ಕ್ವಾಲಿಟಿಯ ಕಚ್ಚಾ ವಸ್ತುಗಳು ಸಿಗೋದ್ರೊಟ್ಟಿಗೆ ನಮಗೆ ಸಿಲೆಕ್ಷನಿಗೆ ಒಂದು ಆಪರ್ಚುನಿಟಿ ಇದೆ. ಈ ಕಚ್ಚಾ ವಸ್ತುಗಳು ಇಲ್ಲಿ 10 ಕಚ್ಚಾ ವಸ್ತುಗಳನ್ನು ನಮಗೆ ಒಂದೇ ಕಚ್ಚಾ ವಸ್ತುಗಳಲ್ಲಿ 10 ವೆರೈಟಿ ತಂದು ಜನ ಕಸ್ಟಮರ್ ಹಿಡಿಯೋರಿದ್ದರೆ ನಮಗೆ ಯಾವುದು ಅದನ್ನು ಬೇಕಾದ ತಗೊಳ್ಳಿಕ್ಕಾಗ್ತದೆ. ಇವತ್ತು ನಾವು ಅದೇ ಇಲ್ಲಿಗೆ ಬಂದರೆ ಏನಾಗ್ತದೆ ಅಂದರೆ ಅಲ್ಲಿಂದ ಬಂದ ಇದನ್ನು ತಗೊಳ್ಬೇಕಾಗ್ತದೆ ನಾವು, ಅಷ್ಟು ಕಾಸ್ಟು ಜಾಸ್ತಿ ಆಗ್ತದೆ. ಆ ಉದ್ದೇಶದಿಂದ ಅಲ್ಲಿ ಮಾಡಿದೆ. ಉದಾಹರಣೆಗೆ ಇವತ್ತಿಗೆ ನನಗೆ ಜಿಂಜಿಲಿ ಕೇಕ್ ಬೇಕಂತಾರೆ, ನಾನು ಸೇಲಮು ತಮಿಳ್ನಾಡು, ಆಂಧ್ರದಿಂದ ಬರೋದುಂಟು, ಜಿ ಎನ್ ಕೇಕೆಲ್ಲ ಗುಜರಾತ್, ಮೇಜು ಇದೆಲ್ಲ ಲೋಕಲು. ಲೋಕ ಅಂದರೆ ಹುಬ್ಬಳ್ಳಿಯಲ್ಲಿ ಸುತ್ತಮುತ್ತಲು ಗದಗು, ಹಾವೇರಿ, ಸವದತ್ತಿ ಇಂಥ ಪ್ಲೇಸ್ಗಳಲ್ಲಿ. ಅದರಲ್ಲಿ ಪ್ಲೇಸ್ ನಿಮಗೆ ತಮಾಷೆ ಅಂದರೆ, ಒಂದೊಂದು ಏರಿಯಾದಲ್ಲಿ ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಟ್ಲ ಸೀಮೆ ಅಡಿಕೆ ನಂಬರ್ ಒನ್ ಅಂತೇಳಿ ಹೇಳ್ತಾರೆ ನೋಡಿ ಶೇಟ್ಗಳು ಕೇಳಿದ ಕೂಡಲೇ, ಇದು ಅಡಿಕೆ ಇಲ್ಲಿಂದ ಅಂತೇಳಿ. ಅಡಿಕೆ ವಿಟ್ಲದ್ದು ಅಂತಂದರೆ ಸಾಕು. ಕೆಲವರು ಏನು ಮಾಡ್ತಾರೆ ಅಂದರೆ, ನಿಮಗೆ ಪುತ್ತೂರ ಸುಳ್ಯದಲ್ಲಿ ಬೆಳೆದದ್ದನ್ನು ಕೂಡ ವಿಟ್ಲಲ್ಲಿ ತಂದು ಮಾರೋರು ಇದ್ದಾರೆ. ಯಾಕೆಂದರೆ ಅಲ್ಲಿ ಬಂದರೆ 50 ಪೈಸೆ ಜಾಸ್ತಿ. ಅದು ಅಡಿಕೆ ಅಂದರೆ ವಿಟ್ಲದ್ದು ಅಂತ ಹೇಳಿದ್ರೆ ಅದರ ಮೇಲೆ ಆ ಮಣ್ಣಿನ ಒಂದು ಗುಣ ಅದು. ಹಾಗೆ ನಮಗೆ ಆ ಕ್ಷೇತ್ರದ ನಮಗೆ ಸವದತ್ತಿ ಸೈಡಿನ ಮೇಜು ಅಂತೇಳಿದರೆ ಅದು ಯಾವತ್ತಿದ್ರೂ ನಂಬರ್ ಒನ್. ಅದರಲ್ಲಿ ಮಾತಾಡಲಿಕ್ಕಿಲ್ಲ, ಪ್ರತಿಯೊಂದು ಅಲ್ಲಿ ಒಂದು ಇದು ಯಾವುದು ನೀರಾವರಿ ವ್ಯವಸ್ಥೆ ಉಂಟು. ಅಲ್ಲಿ ಮಣ್ಣಿನ ಗುಣವೂ ಆಗಿರ್ಬೋದು, ಯಾಕಂದರೆ ಬಿಸಿಲು ಕಾಯುವ ಸಮಯದಲ್ಲಿ ಒಳ್ಳೆ ಬಿಸಿಲು ನೀರಿನ ಸಮಯದಲ್ಲಿ ಸರಿಯಾಗಿ ಸಿಕ್ಕಿದ ಕಾರಣ ಅದರ ಸೈಜು ಇದೆಲ್ಲ ಹೈಯೆಸ್ಟ್ ಕ್ವಾಲಿಟಿ. ಅಲ್ಲಿದ್ದು ಹೇಳಿದ ಕೂಡಲೇ ಅದಕ್ಕೆ ನಾವು 50 ಪೈಸೆ ಜಾಸ್ತಿ ಕೊಟ್ಟು ತಗೊಳ್ತೇವೆ. ಅದೆಲ್ಲ ಸಿಗುವಂಥ ನಾವು ಸಿಲೆಕ್ಟ್ ಮಾಡಲಿಕ್ಕೆ ಇರುವಂಥ ಜಾಗಗಳಲ್ಲಿ ಹೋಗಿ ಕೂತ ಕಾರಣ ಅದು ಅನುಕೂಲ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಮಾಡಿದೆ. ಅಂತೂ ಯಾವುದೇ ಒಂದು ಪಶು ಆಹಾರ ಮಾಡಲಿಕ್ಕೆ ಅದು ಅಗತ್ಯವೂ ಹೌದು, ಬೇರೆ ಬೇರೆ ನಮಗೆ ಕಚ್ಚಾ ವಸ್ತುಗಳನ್ನು ಸಮತೋಲನವಾಗಿ ಮಿಕ್ಸ್ ಮಾಡಿಕೊಂಡು ಹೈನುಗಾರಿಗೆ ಕೊಟ್ಟರೆ ಅದರಲ್ಲಿ ನಾವು ಈಗ ಉದಾಹರಣೆಗೆ ಒಳ್ಳೆ ಹಾಲುಂಡುವುದಕ್ಕೂ ಒಂದೇ ಹಿಂಡಿ, ಡ್ರೈ ಟೈಮಲ್ಲಿ ಒಂದೇ ಹಿಂಡಿ ಅಲ್ಲ, ಅದಕ್ಕೆ 3 ವೆರೈಟಿ ಇಟ್ಟಿದ್ದೇವೆ ನಾವು. ಈಗ ನಮ್ಮದಲ್ಲಿ ನಾನು ಫಸ್ಟಿಗೆ ಪಶುವಾರ ಪ್ರಾರಂಭ ಮಾಡುವಾಗಲೇ ಈ ನವಧಾನ್ಯ ಅಂತ ಹೇಳೋ ಒಂದು ಪ್ರಾಡಕ್ಟ್ ತೊಗೊಂಡು ಬಂದೆ. ಅದು ಅವತ್ತಿಂದ ಇವತ್ತಿನವರೆಗೂ ಆ ಹೆಸರೇ ಒಂದು ಫೇಮಸ್ಸು. ಆ ಹೆಸರಿಗೆ ತಕ್ಕ ನಾನು ಆಹಾರವನ್ನು ಕೊಟ್ಟಿದ್ದೇನೆ ಅಂತ ಹೇಳೋದು ಸೆಕೆಂಡ್ರಿ ವಿಷಯ, ಆದರೂ ಆ ಹೆಸರೇ ಫೇಮಸ್ಸು. ಈಗ ನೀವು ಈ ಒಂದು ಪಶು ಆಹಾರದ ಉತ್ಪಾದನೆಯಲ್ಲಿ ಒಂದು ಅನುಭವ ನಿಮಗೆ ಇದೆ. ಹೌದು. ಈಗ ಹೊಸಬ್ರು ಕೂಡ ಈ ಏನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಈ ಇಂತಹ ಒಂದು ಉತ್ಪಾದನಾ ಘಟಕಗಳನ್ನು, ಚಿಕ್ಕ ಚಿಕ್ಕ ಯೂನಿಟ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಮಾಡಬಹುದಾ? ಹೇಗೆ? ಖಂಡಿತ ಮಾಡಬಹುದು. ಯಾಕೆ ಅಂತ ಹೇಳಿದರೆ, ಜನರಿಗೆ ನಾವು ಒಳ್ಳೆ ಒಳ್ಳೆ ಕ್ವಾಲಿಟಿ ಪ್ರೊಡಕ್ಟ್ ಕೊಡುವಂಥದ್ದು ಇದರಲ್ಲಿ ಅಂತಲ್ಲ, ಬೇರೆ ಬೇರೆ ಅಪರ್ಚುನಿಟೀಸ್ ಇದೆ. ಈಗ ನಾನೆಂತ ಹೇಳ್ತೇನೆ ಅಂದರೆ, ಒಬ್ಬ ತಾಕತ್ತಿದ್ದ ಮನುಷ್ಯ ಅಂದರೆ ಶ್ರದ್ಧೆ, ಅದರಲ್ಲಿ ತಾಕತ್ತು ಅಂತ ಹೇಳಿದಾಗ ಶಕ್ತಿ ಅಂತ ಅರ್ಥ ಅಲ್ಲ. ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ ಬೇಕಾದ್ದು ಅದರಲ್ಲಿ ಶ್ರದ್ಧೆ. ಕೆಲಸದಲ್ಲಿ ಯಾವುದೇ ಇರ್ಬೋದು, ನಾನು ಮೊದಲಿಂದಲೇ ಒಂದು ನನ್ನ ತಂದೆಯವರಾದರೆ ಹೇಳ್ತಿದ್ದೆ ಅದನ್ನೇ. ನನ್ನ ತಂದೆಯವರು ಒಂದು ಯಕ್ಷಗಾನದಲ್ಲಿ ಚೆಂಡೆವಾದಕರಾಗಿದ್ದವರು, ಭಾರಿ ದಿವಾಣ ಭೀಮಭಟ್ರು ಅಂತ ಹೇಳಿಕೊಂಡು. ಆ ಒಂದು ಉದ್ದೇಶದಿಂದಲೇ ನಾನು ಅವರಿಗೆ ಒಂದು ಅವರ ಒಂದು ನೆನಪಿಗಾಗಿ ಚೆಂಡೆ ಬ್ರ್ಯಾಂಡ್ ಅಂತ ಹೇಳಿಕೊಂಡೇ ನಾನು ರಿಜಿಸ್ಟರ್ ಮಾಡಿಕೊಂಡು ನನ್ನ ಪ್ರಾಡಕ್ಟಲ್ಲಿ ಚೆಂಡೆ ಬ್ರ್ಯಾಂಡ್ ಇದು ಮಾಡಿದ್ದೇನೆ. ಆ ರೀತಿಯಲ್ಲಿ ನಾನು ಮಾಡಿಕೊಂಡು ಹೋದದ್ದಕ್ಕೆ ಮುಂದಿನ ಜನರಿಗೆ ಇಂಥದ್ದೇ ಒಂದು ಮಾಡಿದರೆ ಆದೀತು ಅಂತ ಹೇಳೋದಲ್ಲಿ, ಯಾಕಂದರೆ ನಾನು ಏನೇನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಪ್ರತಿಯೊಂದನ್ನು ನನ್ನ ಮಗಳೇ, ಯಾಕೆಂದರೆ ನಾನು ಈಗ ಈ ಅನನ್ಯ ಫೀಡ್ಸ್ ಅಂತ ಹೇಳುವ ಒಂದು ಸಂಸ್ಥೆ ಪ್ರಾರಂಭ ಆದ್ದೇ ನನ್ನ ಮಗಳ ಹೆಸರದು. ಅವಳು ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದವಳು. ಅವಳು ಎಮ್ ಬಿ ಎ ಮಾಡಿಲ್ಲ, ಎಮ್ ಬಿ ಎ ಆಗಿ ಈಗ ಹೊರಗೆ ಆಯ್ತು, ಅವಳದು ಕೋರ್ಸ್ ಆಯಿತು. ಹಾಗಾದರೆ ನಾನು ಹೇಳಿದೆ ಇದರಲ್ಲಿ ಇನ್ನೂ, ಯಾಕಂದರೆ ನಾನು ಒಂದು ರೀತಿಯಲ್ಲಿ ಹೈನುಗಾರರ ಅಥವಾ ಈ ಕೃಷಿಕರ ಒಂದು ಸೇವೆ ಹೇಗೆ ಮಾಡ್ತಾ ಇದ್ದೇನೆ, ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು, ಇನ್ನೂ ಜನರಿಗೆ ಆಪ್ತತೆ. ಯಾಕೆಂತೇಳಿದರೆ ನಮಗೆ ಲಾಸ್ಟ್ ಇಯರು ಇವರು ಎನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿಕೊಂಡು ಒಂದು ಸ್ಕೀಮ್ ಬಂತು. ಅದು ಡಿ ಐ ಸಿ ಆಫೀಸಲ್ಲಿ ಒಂದು ಮೀಟಿಂಗಲ್ಲಿ ಗೊತ್ತಾಯಿತು ನಮಗೆ. ಆವಾಗ ನನಗೆ ಖಂಡಿತ ಆ ಒಂದು ವ್ಯವಸ್ಥೆಯನ್ನು ಒಳಪಡಿಸಿಕೊಂಡು, ಯಾಕೆಂದರೆ ಬ್ಯಾಂಕಿನವರು ಕಾಂಟ್ಯಾಕ್ಟ್ ಆದರು ನಮ್ಮ, ಸರ್ ಮಾಡೋದಿದ್ದರೆ ಮಾಡಿ ಅಂತೇಳಿ, ಯಾಕೆ ಈ ಮಗಳನ್ನು ಇದಕ್ಕೆ ತೊಡಗಿಸಿಕೊಳ್ಬಾರ್ದು ಅಂತೇಳಿ ಖಂಡಿತ ಅವಳ ಹತ್ರ ಕೇಳಿದೆ. ಅವಳಿಗೆ ಖುಷಿಪಟ್ಲು ಅವಳು. ಆ ದೃಷ್ಟಿಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪಶು ಆಹಾರ ಘಟಕವನ್ನು ಬಂಟ್ವಾಳ ತಾಲೂಕಿನ ಮಡಂತಿಯರ ಹತ್ರ ಪಾಂಡವರ ಕಲ್ಲು ಅಂತ ಹೇಳುವ ಜಾಗದಲ್ಲಿ ನಿರ್ಮಾಣ ಮಾಡಬೇಕಂತ ಇದೆ, ನಿರ್ಮಾಣ ಮಾಡ್ತಾ ಇದ್ದೇನೆ. ಇದರ ಉದ್ದೇಶ ಏನು ಅಂತೇಳಿದರೆ, ಆಜಾದಿ ಕಾ ಅಮೃತ ಮಹೋತ್ಸವ ಅಂತ ಹೇಳಿ 2020ರಲ್ಲಿ ನಮ್ಮ 75 ವರ್ಷದ ಆಚರಣೆ ಹೇಗಿತ್ತ, ಇಡೀ ಭಾರತದಾದ್ಯಂತ ಎಲ್ಲಿಯೂ ಇಲ್ಲದ ಒಂದು ಕಾನ್ಸೆಪ್ಟನ್ನು ನಾನು ಕೊಡಬೇಕು ಅಂತ ಹೇಳುವ ಒಂದು ಉದ್ದೇಶ ಇದೆ. ಯಾಕೆಂತೇಳಿದರೆ ನನಗೆ ಮೇಜ್ ಇರಲಿ, ಉಳಿದ ಈಗ ಹೇಳಿದಲ್ಲ ನಾನು ಕಚ್ಚಾ ವಸ್ತುಗಳು ಎಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲಿ ರೆಡಿ ಇಟ್ಟುಕೊಳ್ಳೋದು. ಹೈನುಗಾರರೇ ಬಂದು ನನಗೆ ಇಂಥದ್ದು ಹಾಕಿ ನನಗೆ ಪ್ರೊಡಕ್ಟ್ ಮಾಡಿ ಕೊಡಿ ಅಂತ ಹೇಳಿ ಸ್ವತಂತ್ರವಾಗಿ ಹೇಳ್ಬೋದು. ಅವರ ಕಣ್ಣೆದುರಿಗೆ ಯಾವುದೇ ಮಿಕ್ಸ್ ಇಲ್ಲದೆ ಈ ಪಶು ಇದು ನಿಮ್ಮ ಈಗ ಉದಾಹರಣೆಗೆ ಮೇಜು ಪುಡಿ ಮಾಡಿದ ಮೇಲೆ ಸಿಕ್ಕಿದ ಕೂಡಲೇ ಇದು ಒಳ್ಳೆಯದು ಅಂತ ಹೇಳಿದರೆ ಅವ್ರು ನಂಬಬೇಕು. ಯಾಕೆಂದರೆ ಅದರಲ್ಲಿ ಇಡೀ ಮೇಜನ್ನೇ ನೋಡಲಿಕ್ಕೆ ಆಗ್ತದೆ ಅವರಿಗೆ. ಅವರ ಎದುರಿಗೆ ನಾವು ಕ್ರಶ್ ಮಾಡ್ತೇವೆ, ಕ್ರಶ್ ಮಾಡಿದ ಪ್ರಾಡಕ್ಟು ಹೊರಗೆ ಬರ್ತದೆ. ಹೊರಗೆ ಬಂದು ಪುಡಿಯ ಒಂದು ಬದಿಗಿಟ್ಟ ಮೇಲೆ ನಾವು ಆ್ಯಕ್ಚುಲಿ ಇವರು ಏನೇನು ಹೇಳಿದಾರೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಡ್ಬೇಕಲ್ಲ ಅವರಿಗೆ. ಅದರದ್ದು ವ್ಯವಸ್ಥೆ ಇದೆ, ಎಲ್ಲ ಪುನಃ ನಾವು ರೀಪ್ರೊಸೆಸ್ ಮಾಡಿಕೊಂಡು ಅವರೆದುರಿಗೆ ಮಿಕ್ಸ್ ಮಾಡಿ ಆ ಮಿಕ್ಸ್ ಆದ ರೆಡಿ ಪ್ರಾಡಕ್ಟನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆ. ಇದರಲ್ಲಿ ನಮ್ಮದು ಬರೀ ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ ಮಾತ್ರ ನಾವು ತಗೊಳ್ಳೋದು, ರಾ ಮೆಟೀರಿಯಲ್ ಚಾರ್ಜ್ ಅಲ್ಲಿ ಇರ್ತದೆ, ಇದು ಮಾರುಕಟ್ಟೆಯಲ್ಲಿ ಇರುವ ಬೆಲೆಯೇ ಹೊರತು ಅದಕ್ಕೆ ಎಕ್ಸ್ಟ್ರಾ ಇಲ್ಲ. ಕ್ರಷಿಂಗ್ ಚಾರ್ಜು ಮತ್ತು ಹಾಗೆ ಪ್ರೊಸೆಸಿಂಗ್ ಚಾರ್ಜ್ ಅಂತ ಹೇಳಿಕೊಂಡು ನನ್ನ ಅಂದಾಜು ಪ್ರಕಾರ ಈಗ ಅದು ಕೂಡ ಅವರು ಒಂದು ಸಸ್ಪೆನ್ಸ್ ಇಟ್ಟುಕೊಳ್ಳೋದು ಬೇಡ, ನನ್ನ ಅಂದಾಜು ಈ ಲೆಕ್ಕದಲ್ಲಿ ಒಂದು 2.5-3 ರೂಪಾಯಿ ಬಿಡ್ಬೋದು. ಅದು ಕ್ರಷಿಂಗು ಪ್ರೊಸೆಸಿಂಗ್ ಎಲ್ಲ ಸೇರಿ 3 ರೂಪಾಯಿ ಬಿಡ್ಬೋದು. ಆ ಒಂದು ದೃಷ್ಟಿಯಲ್ಲಿ ಯಾವುದೇ ಹೈನುಗಾರ ಸ್ವತಂತ್ರವಾಗಿ ಯಾವುದೇ ತೊಂದರೆ ಇಲ್ಲದೆ, ಯಾಕಂದರೆ ಪಾಪ ಅವನು ನಂಬಿಕೊಂಡೋಗ್ತಾನೆ. ಇದಕ್ಕೂ ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಸ್ಪೆಷಲ್ ಸ್ಕೀಮಿನ ಸಪೋರ್ಟ್ ಇದೆ. ಆ ಸಪೋರ್ಟ್ ಏನಿದೆ ಅದನ್ನು ನಾವು ಯೂಸ್ ಮಾಡಿದಾಗೂ ಆಗ್ತದೆ, ಅದೇ ಆ ಬೆನಿಫಿಟನ್ನು ಜನರಿಗೆ ಕೊಟ್ಟಾಗೂ ಆಗ್ತದೆ, ಒಂದು ಕೃಷಿಕರನ್ನು ಮತ್ತು ಹೈನುಗಾರರ ಸೇವೆ ಮಾಡಿದಾಗೂ ಆಗ್ತದೆ. ಸೇವೆ ಅಂದರೆ ಏನು ಉಚಿತ ಸೇವೆ ಅಂತ ಹೇಳೋದಲ್ಲ ನಾನು, ಆದರೆ ಕೊಡಬೇಕಾದ ಕ್ವಾಲಿಟಿ ಕೊಟ್ಟರೆ ದನ ಪಾಪ ಏನು ಕೊಟ್ಟರು ತಿಂತದೆ, ಏನು ಕೊಟ್ಟರು ತಿಂತದೆ. ಕೆಲವರು ಹೇಳ್ತಾರೆ ಏ ಅದನ್ನು ಒಳ್ಳೆ ತಿಂತದೆ ಅಂತ, ಒಳ್ಳೆ ತಿನ್ನೋದು ಏನು ಮಾಡೋದು, ಪ್ಲಾಸ್ಟಿಕ್ ತಿಂತದೆ. ನೀವು ನೋಡ್ಬೋದು ರೋಡಲ್ಲಿದ್ದ ದನ ಪ್ಲಾಸ್ಟಿಕ್ ತಿಂತದೆ, ಪಾಪ ಏನು ಕಾರಣ ಏನು, ವ್ಯವಸ್ಥೆ ಇಲ್ಲ. ಹೌದು, ಯಾಕೆಂದರೆ ಇಂಥ ನಮಗೆ ನೋಡೋ ಬೇಜಾರಾಗ್ತದೆ, ಅಲ್ಲೆಲ್ಲೇ ದನಗಳ ಇದು ಮಾಡಿಕೊಂಡು ನೋಡೋ ಬೇಜಾರಾಗ್ತದೆ. ನಮ್ಮ ಸಾಧ್ಯ ಏನುಂಟು ಅಷ್ಟು ನಾವು ಎಲ್ಲಿ ಗೋಸೇವೆ ಮಾಡಬೇಕು ಅಲ್ಲಿ ಗೋಸೇವೆ ಇದು ಮಾಡಿಕೊಂಡು, ನಮಗಂತೂ ಗೋವಿನ ಪೂರ್ಣ ಆಶೀರ್ವಾದ ಉಂಟು ದೇವರ ದಯದಿಂದ. ನಾನು ವ್ಯಾಪಾರದಲ್ಲಿ ಆಗಲಿ ವ್ಯವಹಾರದಲ್ಲಿ ದೇವರು ಒಳ್ಳೇದು ಮಾಡ್ಯಾರ, ನನ್ನನ್ನು ಬೆಳೆಸಿದ್ದಾರೆ. ನಮ್ಮ ಸಾಧ್ಯ ಇದ್ದಷ್ಟು ನಾವು ಸಮಾಜಕ್ಕೆ ಏನು ಸಾಧ್ಯ ಉಂಟು ಅದನ್ನು ಮಾಡ್ತಾ ಇದ್ದೇವೆ, ಅದು ನನಗೆ ತೃಪ್ತಿ. ನಮ್ಮ ತಂದೆಯವರ ಆಶೀರ್ವಾದ ಇರುವುದು ಹಾಗೆ, ಆ ರೀತಿ ಒಳ್ಳೆ ನಡೀತಾ ಉಂಟು. ಈ ಒಂದು ಉದ್ದೇಶ ಏನಂತೇಳಿದರೆ, ಇದರ ಬಗ್ಗೆ ಇನ್ನೊಂದು ದಿವಸ ನಿಮ್ಮ ಮೂಲಕವೇ ಅದರ ಜನರಿಗೆ ಹೈನುಗಾರರಿಗೆ ಗೊತ್ತಾಗಬೇಕದು, ಡಾಕ್ಟ್ರನ್ನು ಕೂತುಗೊಳಿಸಿ ಅವರ ಅಭಿಪ್ರಾಯ ಏನು ಅಂತ ಕೇಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಲೂ ನನ್ನ ಒಂದು ಉದ್ದೇಶ ಉಂಟು. ಒಳ್ಳೆಯದು ದಿವಾಣ ಗೋವಿಂದ ಭಟ್ ಅವರೇ, ಮುಖ್ಯವಾಗಿ ಈ ಪಶು ಆಹಾರದ ಒಂದು ಸಮಸ್ಯೆ, ಆಹಾರದ ವಿತರಣೆಯಲ್ಲಿ ಅಥವಾ ಆಹಾರದ ತಯಾರಿಕೆಯಲ್ಲಿ, ಜೊತೆಗೆ ಜನರಿಗೆ ಒಳ್ಳೆಯ ಪಶು ಆಹಾರವನ್ನು ಯಾವ ರೀತಿಯಲ್ಲಿ ಕೊಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪಶು ಆಹಾರ ತಯಾರಿಕೆಯ ಕುರಿತು ದಿವಾಣ ಗೋವಿಂದ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಸಂಬಳ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಆರೋಗ್ಯ ಮಾಹಿತಿ ಕೇಳೋಣ. ದ್ವಿದಳ ಧಾನ್ಯಗಳು ಭಾರತೀಯ ಆಹಾರ ಪದ್ಧತಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದರೆ ತಪ್ಪಲ್ಲ. ಇವುಗಳು ಹೆಚ್ಚು ರುಚಿ ಮತ್ತು ಪೌಷ್ಟಿಕಾಂಶಗಳನ್ನು ಹೊಂದಿರುವುದು ಅಲ್ಲದೆ ಆರೋಗ್ಯಕರ ಸಮತೋಲಿತ ಆಹಾರ ಕೂಡ ಆಗಿವೆ. ದ್ವಿದಳ ಧಾನ್ಯಗಳನ್ನು ಪ್ರಪಂಚದಾದ್ಯಂತ 170ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಬೆಳೆಯಲಾಗುತ್ತಿದೆ. ದ್ವಿದಳ ಧಾನ್ಯಗಳ ಬೇಸಾಯವು ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡುತ್ತದೆ. ಕಡಿಮೆ ನೀರಿನ ಅವಶ್ಯಕತೆ ಇದಕ್ಕೆ ಇರುತ್ತದೆ. ಮಣ್ಣಿನ ಆರೋಗ್ಯವನ್ನು ಇದು ಉತ್ತೇಜಿಸುವುದರಿಂದ ದ್ವಿದಳ ಧಾನ್ಯಗಳ ಬೆಳೆ ಪರಿಸರ ಸ್ನೇಹಿ ಬೇಸಾಯವಾಗಿದೆ. ದ್ವಿದಳ ಧಾನ್ಯಗಳ ಬೇಸಾಯಕ್ಕೆ ತನ್ನದೇ ಆದಂತಹ ವಿಶೇಷ ಇತಿಹಾಸವಿದೆ. ಇದನ್ನು ಸುಮಾರು 11,000 ವರ್ಷಗಳ ಹಿಂದೆ ಮಧ್ಯಪ್ರಾಚ್ಯದ ಫಲವತ್ತಾದ ಕ್ರೆಸೆಂಟ್ ಎಂಬ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿತ್ತು ಎಂದು ಹೇಳಲಾಗಿದೆ. ದ್ವಿದಳ ಧಾನ್ಯಗಳು ಏಕದಳ ಬೆಳೆಗಳಿಗೆ ಹೋಲಿಸಿದರೆ 2 ಪಟ್ಟು ಸಾರಜನಕವನ್ನು, ಅಂದರೆ ಸುಮಾರು 18-25% ಕೊಡುತ್ತದೆ ಹಾಗೂ ಸಾಧಾರಣ ಆದಾಯದ ಕುಟುಂಬಗಳ ಸಸಾರಜನಕದ ಅವಶ್ಯಕತೆಯನ್ನು ಪೂರೈಸುವ ಸಸ್ಯಜನ್ಯ ಮೂಲ ಕೂಡ ಆಗಿವೆ. ಪ್ರಪಂಚದ 10% ಆಹಾರದ ಸಸಾರಜನಕವು ದ್ವಿದಳ ಧಾನ್ಯಗಳಿಂದ ಕೂಡಿದೆ. ಭಾರತದ ಶರ್ಕರಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಭರಿತ ಆಹಾರಕ್ಕೆ ಅಗತ್ಯವಾದ ಸಸಾರಜನಕವನ್ನು, ಪ್ರೋಟೀನನ್ನು ದ್ವಿದಳ ಧಾನ್ಯಗಳು ಕೊಡುತ್ತವೆ. ಈ ದ್ವಿದಳ ಧಾನ್ಯಗಳು ಭಾರತದ ಸಸ್ಯಾಹಾರಿ ಜನತೆಯ ಪ್ರೋಟೀನ್ನ ಪೂರೈಕೆಯ ಆಗರವಾಗಿದೆ. ಭಾರತದಲ್ಲಿ 60 ಬಗೆಯ ದ್ವಿದಳ ಧಾನ್ಯಗಳನ್ನು ಬೆಳೆಸುತ್ತಿದ್ದು ದೇಶದ ಪ್ರಮುಖ ಧಾನ್ಯಗಳೆಂದರೆ ತೊಗರಿ, ಕಡಲೆ, ಹೆಸರುಕಾಳು, ಹುರುಳಿ, ಉದ್ದು ಇವು. ಸಣ್ಣ ಹಾಗೂ ಅತಿ ಸಣ್ಣ ರೈತರು ಕಡಿಮೆ ಪರಿಕರಗಳೊಂದಿಗೆ ಮಳೆಯಾಶ್ರಿತ ಬೆಳೆಯಾಗಿ ಇದನ್ನು ಬೆಳೆಯುತ್ತಿರುವುದು ಇಳುವರಿಯಲ್ಲಿ ಕುಂಠಿತವನ್ನು ಕಾಣಲು ಕಾರಣ. ದೇಶದ ಪ್ರೋಟೀನ್ ಅವಶ್ಯಕತೆಯ ಕೇವಲ 11% ದ್ವಿದಳ ಧಾನ್ಯಗಳ ಮೂಲಕ ಪೂರೈಸಲಾಗುತ್ತದೆ. ದ್ವಿದಳ ಧಾನ್ಯಗಳಲ್ಲಿ ಸಸಾರಜನಕ, ಸಂಕೀರ್ಣ ಶರ್ಕರಪಿಷ್ಟ, ಕೆಲವು ಜೀವಸತ್ವಗಳು, ಖನಿಜಾಂಶಗಳನ್ನು ಕೂಡ ಹೊಂದಿದೆ. ಇದರಲ್ಲಿ ಕಬ್ಬಿಣ, ಮ್ಯಾಗ್ನೀಸಿಯಂ, ಜಿಂಕ್ ಮತ್ತು ಇತರ ಖನಿಜಾಂಶಗಳನ್ನು ದೇಹಕ್ಕೆ ಒದಗಿಸಿ ಸದೃಢ ಆರೋಗ್ಯವನ್ನು ಪಡೆಯಲು ಇವು ಸೂಕ್ತವಾಗಿವೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ 80 ಗ್ರಾಂನಷ್ಟು ಪ್ರೋಟೀನ್ ಇರುವಂತಹ ಆಹಾರವನ್ನು ಸೇವಿಸಬೇಕು. ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕರಗುವ ನಾರಿನಂಶವುಳ್ಳ ಪದಾರ್ಥ ಈ ದ್ವಿದಳ ಧಾನ್ಯಗಳು. ಇವು ರಕ್ತದಲ್ಲಿನ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತವೆ. ಜೀವಸತ್ವ ಬಿ ಫೋಲೇಟ್ ಇದರಲ್ಲಿ ಹೆಚ್ಚಿರುತ್ತದೆ. ಗ್ಲುಟೇನ್ ಮುಕ್ತ ಅಂದರೆ ಅಂಟು ಮುಕ್ತ ಆಗಿರುವುದರಿಂದ ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ, ಸಸ್ಯಾಹಾರಿಗಳಿಗೆ ಹಾಗೂ ತೂಕ ನಿರ್ವಹಣೆ ಮಾಡುವವರಲ್ಲಿ ಇದು ಮುಖ್ಯ ಆಹಾರವಾಗಿದೆ. ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯದ ಕಾಯಿಲೆಗಳಿಂದ ಇವು ಕಾಪಾಡುತ್ತವೆ ಎಂದು ಹೇಳಲಾಗಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಸಿಯಂ ಮತ್ತು ಕಡಿಮೆ ಸೋಡಿಯಂ ಇರುವುದರಿಂದ ರಕ್ತದ ಒತ್ತಡವನ್ನು ಕೂಡ ಇವು ನಿಯಂತ್ರಿಸುತ್ತವೆ. ಇವು ಕಡಿಮೆ ಗ್ಲಿಸಿಮಿಕ್ ಸೂಚ್ಯಂಕವನ್ನು ಹೊಂದಿರುವ ಆಹಾರವಾಗಿರುವುದರಿಂದ ಮಧುಮೇಹಿಗಳ ರಕ್ತದ ಸಕ್ಕರೆ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತವೆ. ಬೇಳೆಕಾಳುಗಳಲ್ಲಿ ಪ್ರೋಟೀನ್, ಕಬ್ಬಿಣ, ಸತು, ಜೀವಸತ್ವ ಬಿ, ಮ್ಯಾಗ್ನೀಸಿಯಂ ಸಮೃದ್ಧವಾಗಿದೆ. ಇವುಗಳನ್ನು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡಲ್ಲಿ ಸಮತೋಲಿತ ಆರೋಗ್ಯದ ನಿರ್ವಹಣೆ ಉಂಟಾಗುತ್ತದೆ. ದ್ವಿದಳ ಧಾನ್ಯಗಳು ಹೆಚ್ಚಿನ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಿಂದ ಕೂಡಿರುವುದರಿಂದ ಮಕ್ಕಳು ಹಾಗೂ ಹದಿಹರೆಯದವರು ಇವುಗಳನ್ನು ಸೇವಿಸುವುದರಿಂದ ಅವರ ಮೂಳೆಗಳು ಸದೃಢಗೊಳ್ಳುತ್ತವೆ ಎಂದು ಹೇಳಲಾಗಿದೆ. ಆರೋಗ್ಯ ಮಾಹಿತಿ ಕೇಳಿದ್ರಿ, ಪ್ರಸ್ತುತಿ ಪಿಎಸ್ ಸೂರ್ಯನಾರಾಯಣ ಭಟ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಲ್ಗೆ 44,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 30,000 ರೂಪಾಯಿ, ಕೋಕಾ 23,000 ರೂಪಾಯಿ, ಸ್ಥಳೀಯ ಮಿಲಿಂಗ್ನ ಕೊಬ್ಬರಿ ಕ್ವಿಂಟಲ್ಗೆ 6,000-8,300 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 16,000-20,000 ರೂಪಾಯಿ, ಎರಡನೇ ವರ್ಗದ್ದು 12,000-15,000 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 37,000-47,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ರೈತ ಮಿತ್ರರೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ರೈತ ಸ್ನೇಹಿ ಹಾವುಗಳು ಈ ಕುರಿತು ಗುರುರಾಜ್ ಸನಿಲ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಈಗ ಅರ್ಚನಾ ಉಡುಪ ಅವರು ಹಾಡಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ವಿಶ್ವವೆಲ್ಲ ಪಶು, ವಿಶ್ವವೆಲ್ಲ ಪಶು, ಶಿವನೊಬ್ಬನೇ ಪತಿ, ವಿಶ್ವವೆಲ್ಲ ಪಶು, ಶಿವನೊಬ್ಬನೇ ಪತಿ, ಬೇರೊಬ್ಬ ಪತಿ ಇಲ್ಲ, ಪಶು ಶಿವನೊಬ್ಬನೇ ಪತಿ ವಿಶ್ವವೆಲ್ಲ ಪಶು ಅರ್ಚನಾ ಉಡುಪ ಅವರು ಹಾಡಿರುವ